ಹೌದು ಸರ್, ನಾವು ನೋಡಿದ ಪ್ರಕಾರ ಅಂದ್ರೆ ಜಾಸ್ತಿ ಕಾಣುತ್ತೆ ಸರ್. ಎಂಟು ವರ್ಷದಿಂದ ಮಾಡ್ಕೊಂಡು ಬಂದಿರಿ, ನಿಮ್ಗೆ ಎಷ್ಟು ಕೊಡ್ತಾರೆ ಮಾಲಕರು ಪಗಾರ? ಫಸ್ಟ್ ಸರ್ ನಾನು 7,000 ರೂಪಾಯಿ ಕೊಡ್ನಿ ಸರ್. ಒಂದು ಸಲ ಹೋಗಿದ್ದೆ ಸರ್, ಒಂದು ವರ್ಷ ಹೋಗಿದ್ದೆ ಸರ್, 5,000 ರೂಪಾಯಿ ಕೊಟ್ರು. ನೆಕ್ಸ್ಟ್ ಸಲ 7,000 ರೂಪಾಯಿ ಕೊಟ್ರು, ಆಮೇಲೆ 12,000 ರೂಪಾಯಿ ಕೊಟ್ರು. ಈಗೆಲ್ಲ 20,000 17,000 ಕೊಡ್ತಾರೆ ಸರ್. ಸೀಸನ್ ಇದು, ಅವಾಗ ಯಾವಾಗ ಸೀಸನ್ ಇರ್ತದೆ, ಯಾವಾಗ ಬೆಳೆ ಬಂದಿರ್ತದೆ ಅವಾಗ ಮಾತ್ರ ಕರಿತಾರೆ? ಅವಾಗ ಮಾತ್ರ ಕರಿತಾರೆ ಸರ್. ಸೀಸನ್ ಇದ್ದಾಗ ಹೋಗ್ಬೇಕಾದ್ರೆ ಹೋಗಿ ಒಂದು 15 ದಿವಸ 20 ದಿವಸ ಆಗುತ್ತೆ ಸರ್. ಸೀಸನ್ ಮುಗಿಸಿ ಬಂದ್ಬಿಡ್ತೀವಿ. 20 ದಿನ 20 ದಿನಕ್ಕೆ ಒಳ್ಳಿ ಬಂದ್ಬಿಡ್ತೀವಿ ಸರ್. 20 ದಿನ ಪಗಾರ ಕೊಡ್ತಾರೆ ಅವರು. ಭತ್ತ ಏನು ಸಿಗಲ್ಲ ಸರ್, ಈಗ ಊಟ ಕೊಡ್ತಾರೆ ಅವರೇ, ಪಗಾರ ಕೊಡ್ತಾರೆ. ಗೌರ್ಮೆಂಟ್ಲಿಂದ ಸಹಾಯಧನ ಬೇಕು, ಅದಕ್ಕೆಲ್ಲ ಅರ್ಜಿ ಹಾಕ್ಬೇಕು, ಅದು ಸೆಲೆಕ್ಷನ್ ಆಗಬೇಕು. ಸೆಲೆಕ್ಷನ್ ಆದಮೇಲೆ ಎಲ್ಲ ಕೊಡ್ತಾರೆ ಅವರು. ಆಗಿಲ್ಲ ಸರ್ ಇನ್ನು. ಬಸವರಾಜ್ ಅವರು, ಈಗ ಕಂಬೈಂಡ್ ಹಾರ್ವೆಸ್ಟ್ ಅದು ಭಾಳ ಅಮೌಂಟ್ ಬೇಕಾಗ್ತದೆ, ಅದು ಸೈಜ್ ದೊಡ್ಡದಿರುತ್ತದೆ. ಈಗ ಸೀಸನ್ ಆದಮೇಲೆ ಅದನ್ನು ಸುಮ್ಮನೆ ನಿಂದಿಸ್ಬೇಕಾ? ಸೀಸನ್ ಅಂದ್ರೆ ಇದು 6 ತಿಂಗಳು ಕಂಟಿನ್ಯೂ ಸೀಸನ್ ಇರುತ್ತೆ ಸರ್. ನಾವು ಹೋಗ್ಬೇಕು ಸರ್ ಆಂಧ್ರ ತಮಿಳ್ನಾಡು ಎಲ್ಲ ಅಡ್ಡಾಡಿದ್ರೆ ಸೀಸನ್ ಕಂಪಲ್ಸರಿ. ಕಷ್ಟಪಟ್ಟರೆ ಮಾತ್ರ ಅದು ಒಳ್ಳೆ ಉದ್ಯೋಗ ಸರ್. ಅದು ಲಾರಿ ಇರ್ಬೇಕು ಹಾಕೊಂಡು ಹೋಗಕ್ಕೆ? ಇಲ್ಲ ಸರ್, ಇದಕ್ಕೆ ನಾನು ಓಡಿಸೋದು ಬೇರೆ ಸರ್, ಇನ್ನೊಂದು ಕ್ಲಾಸ್ ಮಿಷಿನ್ ಅಂತ ಬರುತ್ತೆ ಸರ್, ಅದಕ್ಕೆ ಲಾರಿ ಬೇಕು. ನಾನು ಓಡಿಸ್ತಾ ಇರೋದು ಜಾನ್ ಡೀರ್ ಕಂಪ್ನಿ ಇದ್ರೆ, ಟ್ರ್ಯಾಕ್ಟರ್ ವಿತ್ ಟೈರ್ಲೆ ಹೋಗುತ್ತೆ ಸರ್. ಅದು ಅದನ್ನೇ ತೊಗೊಂಡು ಮಿಷನ್ A to Z ರೋಡ್ ರನ್ನಿಂಗ್ ಸರ್. ಅದು ಅದು ದೊಡ್ಡದೇನೇ ಇರಲ್ಲ ಸರ್, ಚಿಕ್ಕದೇ ಇರ್ತಾ, ಆದ್ರೆ ಅದು ರೋಡ್ ರನ್ನಿಂಗ್ ಬರಲ್ಲ ಸರ್. ಅದು ಲಾರಿ ಏರ್ಕೊಂಡು ಹೋಗ್ಬೇಕು ಸರ್. ನಮ್ಮ ಹಾರ್ವೆಸ್ಟರ್ ಮಿಷನ್ ಜಾನ್ ಡೀರ್ ನಾವು ರೋಡ್ ಮೇಲೆ ತಗೊಂಡ್ವಿ. ರನ್ನಿಂಗ್ ಟೈರ್ ಇರುತ್ತೆ ಸರ್ ಅದಕ್ಕೆ. ಜಾಯಿನ್ ಡಿಯರ್ ನೀವು ಹೇಳಿದಾಗ ಸೀಸನ್ ಮುಗಿದ್ಮೇಲೆ ಟ್ರ್ಯಾಕ್ಟರ್ನ ಹೊರಗೆ ತಗೊಂಡು ಬಿಚ್ಕೊಂಡು ಹೊರಗೆ ಇಟ್ಕೋಬಹುದು? ಬಿಚ್ಕೊಂಡು ಹೊರಗೆ ಇಟ್ಕೋಬಹುದು ಸರ್. ಹೊರಗೆ ಮತ್ತೆ ಏನಾದ್ರು ಹೊಲದ ಕೆಲಸಗಳು ಮಾಡ್ಕೋಬಹುದು ಸರ್. ಎಷ್ಟು ಹೆಚ್ ಪಿ ಇರ್ತದೆ ಜಾಯಿನ್ ಡಿಯರ್ದು ಅದು ಕೆಪಾಸಿಟಿ? ಕೆಪಾಸಿಟಿ 50-55 ಹೆಚ್ ಪಿ ಇರ್ತದೆ ಸರ್. ಅದು ಸೂರ್ಯಪ್ಪನ ಇಲ್ಲಿ ಹೊಲದ ಮೇಲೆ ಕಟ್ಟಿಂಗ್ ಆಗ್ಬೇಕಂದ್ರೆ 2,800 ಹಿಂಗೆ ಕೊಯ್ದಿ ಸರ್. ತೆನಿ ಕೊಯ್ದು ಹೊರಗೆಲ್ಲ ರೋಡ್ ಮೇಲೆ ಹಾಕಿರ್ತಾರೆ, ಅವಕ್ಕೆ ಒಂದು ಡಬ್ಬೆ ಹಾಕಿದ್ರಪ್ಪ 1,500 ರೂಪಾಯಿ ಹಿಂಗೆ ಇರುತ್ತೆ ಸರ್. ಅದಕ್ಕೆಲ್ಲ ರೇಟ್ ಫಿಕ್ಸ್ ಮಾಡ್ತೀವಿ ಸರ್. ಒಂದು 10 ಮಿಷನ್ ಒಂದು ಊರಾಗ ಬಂದಿದ್ವು ಅಂದ್ರೆ ಅವರೆಲ್ಲ ಕೂಡಿ ರೇಟ್ಗಾದ್ರೆ ನಮ್ಗೆ ಗಿಂಟುತ್ತೆ ಅಂತೇಳಿ ಫಿಕ್ಸ್ ಮಾಡಿದ್ಮ್ಯಾಗ ರೇಟ್ ಮಾಡ್ತೀವಿ ಸರ್. ತಾಸಿಗೆ 2,500 ರೂಪಾಯಿ ರೇಟ್ ಮಾಡಿದ್ರಪ್ಪ ಅಂತ ಹೇಳ್ಕೊಂಡು ಡೀಸೆಲ್ ಎಷ್ಟು ಕೊಡ್ತೀರಿ ಬಸವರಾಜ್? ಹೋಗುತ್ತೆ ಸರ್, ಒಂದು 10 ಲೀಟರ್ ಹೋಗುತ್ತೆ ಸರ್. ಒಂದು ತಾಸಿಗೆ 10 ಲೀಟರ್ ಹೋಗುತ್ತೆ ಸರ್. ಡೀಸೆಲ್ ತಗೊಂಡು ಬಿಟ್ಮೇಲೆ 2,500 ರೂಪಾಯಿ ರೇಟ್ ಮಾಡಿದ್ರೆ ಒಂದು 500-600 ಗಾಡಿ ಮಾಲಕಕ್ಕೆ ಸಿಗ್ತದ? ಸಿಗುತ್ತೆ ಸರ್. ಆಮೇಲೆ ಏನಮ್ಮ ಪ್ರಾಬ್ಲಮ್ ಸರ್, ಅದರಲ್ಲಿ ದೊಡ್ಡ ತೆಲಿಬೇನು. ಒಂದ್ಸಲ ಏನಾಗುತ್ತೆ, ಮಷೀನ್ ಸಟ್ ಆಯ್ತು ಅಂದ್ರೆ ಚೆನ್ನಾಗಿ ನಡೀತಾ ಇದೆ ಸರ್. ಅದರಲ್ಲಿ ಸಟ್ ಆಗಲಿಲ್ಲ ಅಂತಂದ್ರೆ ನಡೆಯಲ್ರೆ, ಅದು ಸರ್ ಅದು ಪ್ರಾಬ್ಲಮ್. ಒಳಗೆ ಕ್ರಷಿಂಗ್, ಈಗ ತೆನಿಗಳು ಕ್ರಷಿಂಗ್ ಕರೆಕ್ಟ್ ಆಗಿ ಕಾಳೆಲ್ಲ ಬರ್ಬೇಕು ಸರ್. ಕ್ರಷಿಂಗ್ ಅಲ್ಲಾರ್ದ ಹೊರಗೆ ಬರ್ತಿರ್ತ ಸರ್. ಹಂಗಾದಾಗ ಮಾಲಕ್ಕೆ ಜನರು ಕೊಯ್ಸಲ್ಲ. ಪ್ರಾಬ್ಲಮ್ ಆಯ್ತು ಅಂದ್ರೆ ಕರೆಕ್ಟ್ ಆಗಿ ಬರ್ಬೇಕು ಸರ್. ಆ ಟೈಪ್ ಸೆಟ್ಟಿಂಗ್ ಇಟ್ಟರೆ ಮಾತ್ರ ಜನರು ರೈತರು ಕಟ್ಟಿಂಗ್ ಮಾಡಿಸ್ತಾರೆ. ಇಲ್ಲಕ್ಕೆ ಮಾಡಿಸಲ್ಲ ರೈತ. ಏನು ಅವಾಗ ಏನು ಮಾಡಬೇಕು, ಮಿಷನ್ ತಗೊಂಡು ಮತ್ತೆ ಸರ್ವಿಸ್ ಮಾಡಿಸ್ಕೊಂಡು ಬಂದು ಮತ್ತೆ ಹೊಲ ಕಚ್ಚಬೇಕು, ಇವೆಲ್ಲ ಖರ್ಚು ಇರ್ತಾರೆ. ಸೂರ್ಯಪ್ಪನ ಅರ್ಧಮರ್ಧ ಬಿಡಿಸ್ತು ಒಳಗೆ ಕಾಳು ಉಳಿತಪ್ಪ ಅಂತ ರೈತರಿಗೆ ಲಾಭ ಆಗ್ತದೆ? ಲಾಸ್ ಆಗುತ್ತೆ ಸರ್, ಲಾಸ್ ಆಗುತ್ತೆ ರೀ. ಆಮೇಲೆ ಅದೆಲ್ಲ ಸೆಟ್ಟಿಂಗ್ ಮಾಡಿ ಕರೆಕ್ಟಾಗಿ ನೋಡ್ಕೊಂಡು ಅವೆಲ್ಲ ಭಾಳ ಇಲ್ಲು ಗ್ರೀಸು ಮೇಂಟೆನೆನ್ಸು ಭಾಳ ಕಿರಿಕಿರಿತವೆ ಅವರಿಗೆ, ಅದೆಲ್ಲ ಕಷ್ಟ ಇರುತ್ತೆ ಸರ್. ಮತ್ತೆ ಡೀಸೆಲ್ ಎಲ್ಲ ಹೋಗ್ತದೆ, ಅಲ್ಲಿ ಹಾಕೊಂಬರ್ಬೇಕು ಹೋಗ್ಬೇಕು ಸರ್. ಮತ್ತೆ ದೂರ ಇರುತ್ತೆ, ನಾವೆಲ್ಲೋ ಕೊಯ್ತಿರ್ತೀವಿ. ಊಟ ಸರಿಗೆ ಇರಲ್ಲ, ಎಲ್ಲ ತೆಲಿಬೇನೆ ಸರ್. ಹೋಟ್ಲಿಂದ ಪಾರ್ಸಲ್ ತಗೊಂಬರ್ತಾರಲ್ಲ, ಹೊಲದಾಗ ಊಟ ಮಾಡ್ಬೇಕು? ಇಲ್ಲ ಸರ್, ರೈತರು ಕೊಡ್ತಾರೆ ಸರ್ ಒಂದ್ ಟೈಮ್. ಇಲ್ಲಕ್ರ ಹೋಟ್ಲಿ ಪಾರ್ಸಲ್ ತಗೊಂಬರ್ತೀವಿ, ಎಲ್ಲ ಇರ್ತಾರೆ ಸರ್. ಈಗ ಬಸವರಾಜ್ ಅವ್ರು ಹೇಳ್ರಿ, ಈಗ ಮೊದ್ಲಂತೂ ಈ ಕಂಬೈನ್ಡ್ ಹಾರ್ವೆಸ್ಟ್ ಮಿಷಿನ್ಗಳು ಇರಲಿಲ್ಲ, ಇತ್ತೀಚೆಗೆ ಯಂತ್ರೋಪಕರಣಗಳು ಬಂದಿದ್ದಾವೆ. ಈಗ ರೈತರು ರಾಶಿ ಮಾಡೋಕ್ಕೂ ಮತ್ತೆ ಈ ಮಿಷಿನ್ ರಾಶಿ ಮಾಡೋಕ್ಕೂ ಏನು ವ್ಯತ್ಯಾಸ ರೀ? ಕಾಳು ಉದುರೋದು, ಜೊಳ್ಳಾಗೋದು, ಹೋಗೋದು, ತೂರೋದು, ಬಿತ್ತೋದು ಇವೆಲ್ಲ ಮಾಡೋದು ಹೆಂಗ್ರಿ? ಅವಾಗಿನ ಕಾಲಕ್ಕೆ ಅಂದ್ರೆ ವೇಸ್ಟ್ ಆಗ್ತದಿಲ್ಲ ಸರ್, ಕೆಲಸ ಜಲ್ದಿ ಆಗ್ತದೆ, ಅಲ್ಲ ಜಾಸ್ತಿ ಟೈಮಿಂಗ್ ತಗೊಂತಿತ್ತು. ಈಗಿನ ಕಾಲದೊಳಗೆ ಜಲ್ದಿ ಆಗುತ್ತೆ ಕೆಲಸ. ಆಮೇಲೆ ಮಿಷನ್ ಕರೆಕ್ಟ್ ಆಗಿದ್ರೆ ರೈತರಿಗೆ 1 ರೂಪಾಯಿ ಲಾಸ್ ಬರೋದೇ ಇಲ್ಲ ಸರ್. ಮಿಷನ್ ಕರೆಕ್ಟ್ ಆಗಿತ್ತಂದ್ರೆ ರೈತರಿಗೆ ಲಾಸ್ ಬರೋದೇ ಇಲ್ಲ. ಮಿಷನ್ ಕರೆಕ್ಟ್ ಆಗಿರ್ಬೇಕು, ಅದನ್ನು ಆಪರೇಟ್ ಮಾಡೋನು ಸರಿಯಾಗಿರ್ಬೇಕು, ಆಪರೇಟ್ ಮಾಡೋ ಸತಿ ಸರಿಯಾಗಿರ್ಬೇಕು. ಟೆಕ್ನಿಕ್ ಏನಾದ್ರು ರೊಕ್ಕ ಬರ್ತಂತೇಳಿ ತನ್ನ ಇಚ್ಛೆ ಬಂದಂಗೆ ಹೊಡ್ಕೊಂಡು ಓರ್ಸದೆ ಲಾಸ್ ಆಗುತ್ತೆ ಸರ್. ಅದರಲ್ಲಿ ಧರ್ಮದಿಂದ ಕೆಲವೊಂದು ಟೆಕ್ನಿಕ್ ಇರ್ತದೆ ಸರ್, ಆ ಟೈಪ್ ಮಾಡಿದ ಸತಿ ರೈತರಿಗೆ ಲಾಭ ಆಗುತ್ತೆ ಸರ್, ಹಂಗೂ ಇರುತ್ತೆ ಸರ್. ಈಗ ಅಂದ್ರೆ ಕೆಲವೊಂದ್ ಕಡೆ ಏನಾಗಿರ್ತದೆ, ಇನ್ನು ಸೂರ್ಯಪ್ಪನ ತೆನಿ ಕರೆಕ್ಟ್ ಆಗಿ ಒಣಗಿರಂಗಿಲ್ಲ, ಹಸಿ ಇರ್ತದೆ. ಅನಂತರ ಕೆಲವೊಂದ್ ಕಡೆ ಏನಾಗಿರ್ತದೆ, ಭತ್ತ ಚಲೋತ್ನಾಗ ಇನ್ನು ಒಣಗಿರಂಗಿಲ್ಲ, ಬಂದಿರಂಗಿಲ್ಲ, ಅವ್ ಹಸಿ ಬಿಸಿ ರಾಶಿ ಆಗ್ತಾವ, ಅದು ಹೆಂಗ? ಹಸಿ ಬಿಸಿ ರಾಶಿ ಆಗದಂದ್ರೆ ಏನಿಲ್ರಿ, ಆಗತ್ತೆ ಸರ್. ರಾಶಿ ಆಗಕ್ಕೇನಿಲ್ಲ, ರೈತರಿಗೆ ಮಳೆ ಬರ್ತಂತ ಹೇಳಿ ಅರ್ಜೆಂಟ್ ಮಾಡ್ತಾರೆ, ಹಂಗಾದ್ರ ರಾಶಿ ಆಗತ್ತ. ಅವ್ರಿಗೆ ಒಂದ್ ಸ್ವಲ್ಪ ತ್ರಾಸ ಆಗತ್ತೆ, ನೆಲ್ಲೆಲ್ಲ ಹಸಿದ್ದು ತಮ್ಮಂದ್ರ ಒಣಗಿಸ್ಬೇಕಲ್ಲ, ಮತ್ತೆ ಅದಕ್ಕೆ ಕೂಲಿ ಇಡಬೇಕು. ಒಬ್ಬೊಬ್ರು ಮಳೆ ಒಂದು ಸರಿಗೆ ಇರಲ್ಲಲ್ರಿ. ಈಗ ಭತ್ತ ಬಂದ್ಬಿಟ್ಟಿರುತ್ತೆ, ಮಳೆ ಬರ್ತಾನ ಆಸೆಗೆ 8 ದಿನ ಮೊದಲೇ ಕೊಯ್ಸ್ಬಿಡ್ತಾರೆ, ಅದನ್ನ ತಂದು ಕೈಸಿ ಮತ್ತೆ ಒಣಗಾಕ್ಬೇಕು, ಅದೆಲ್ಲ ಇರ್ತದೆ ಸರ್. ಈಗ ಹಿಂಗೆ ಎಲ್ಲ ಆಗ್ತದೆ. ಇತ್ತೀಚೆಗೆ ಕಡ್ಲಿನೂ ಕೂಡ ಈ ಮಿಷಿನ್ಲಿಂದ ರಾಶಿ ಮಾಡ್ತಾರೆ ಅಂತ ಹೇಳ್ತಾರೆ, ಅದು ಯಾಕೆ ನೆಲ ಹಚ್ಚಂಗಿಲ್ಲ? ಅದೊಂದು ಪ್ರಾಬ್ಲಮ್ ಇದೆ ಸರ್. ಕಡ್ಲಿ ಏನಂದ್ರೆ ಕೆಳಗಿರ್ತಲ್ಲ ಸರ್, ಕೆಳಗೆ ತಗೋಬೇಕಾದ್ರೆ ಮಣ್ಣು ಬರುತ್ತೆ ಸರ್, ಹಂಗಾಗಿ ಅದು ಸೆಟ್ಟಿಂಗ್ ಆಗಿಲ್ಲ ಸರ್. ಆಗುತ್ತೆ ಕೆಲವೊಂದ್ಸರಿ, ಎತ್ತರ ಬೆಳೆದ ಕಡ್ಲಿ ಒಳಗೆ ಮಿಷಿನ್ ಸೆಟ್ಟಿಂಗ್ ಆಗುತ್ತೆ, ಕಿರ್ದ ಎತ್ತಂದ್ರೆ ಕಡ್ಲಿ ಬರಲ್ರಿ ಸರ್. ಎತ್ತರ ಇರ್ಬೇಕು, ಎತ್ತರ ಬೆಳೆದಿತ್ತಂದ್ರೆ ಇಷ್ಟ ಎತ್ತರ ಬೆಳೆದಿತ್ತಂದ್ರೆ ಬರ್ತ ಕಟ್ಟಿಂಗ್ ಆಗುತ್ತೆ ಸರ್.

ಹಂಗೆ ಮಾಡೋದು ತಪ್ಪಂತ ನನ್ನ ಅನಿಸಿಕ್ರೆ. ಯಾಕಂದ್ರೆ ಹೊಟ್ಟೆ ಅದನ್ನು ತಪ್ಪಂಗಾಗತ್ತದೆ, ಯಾಕಂದ್ರೆ ಹೊಟ್ಟು ಒತ್ತಟಕ್ಕೆ ಬಿಡ್ತಾವ, ಕಾಳುಗಳು ಸ್ವಲ್ಪ ಒಣಗಿದ ಮೇಲೆ ಅದು ಬಲಿತಾವ. ಅಲ್ಲ ರೀ, ನೀವು ಹಸಿ ರೈತಿಗೆ ಕಾಳು ಇದಾಗುತ್ತೆ ಅಂತಂದ್ರಲ್ಲ, ಗವರ್ಮೆಂಟ್ ಮಿಷಿನ್ ನಿಮ್ಮ ದೊಡ್ಡ ಮಿಷಿನ್ ಆಗಿಬಿಟ್ಟಿತ್ತಪ್ಪ ಅಂದ್ರೆ ಕಾಳು ಅದು ಒಡೆದೋಗ್ಬಿಡ್ತದೆ. ಮತ್ತು ಎಲ್ಲ ಬಂದ ಮೇಲೆ ಕೊಯ್ಸ್ತಾರೆ ಸರ್, ಹಸಿ ರೈತಿಗೆ ಯಾರೋ ಕೊಯ್ಸಂಗಿಲ್ಲ. ಕಾಳುಗಳು ಕೆಲವೊಂದು ಇವು ಇರ್ತಾವಲ್ಲ, ಅವನ್ನ ಹಸಿ ಇರ್ತಾವೆ. ಇರ್ತಾವ ರೀ, ಇರ್ತಾವೆ, ಒಂದೊಂದು ಹಸಿ ಇರ್ತಾರೆ. ಆಮೇಲೆ ಕಟ್ ಮಾಡೋದು ಕಂಪ್ಲೀಟ್ ಬಂದದ್ದೇ ಕಟ್ ಮಾಡೋದು ಸರ್, ನಾವು ಒಂದು 8 ದಿನ ಲೇಟ್ ಆದಮೇಲೆ ಮತ್ತೆ ಹೋಗಿ ಹೊಡೆದು ಬರ್ತೀವಿ. ಹಂಗಿರುತ್ತೆ. ಒಟ್ಟಲ್ಲಿ ಹೆಂಗೆ ಅನ್ಸತ್ತೆ ರೀ ಗಾಡಿ ಓಡಿಸೋದು? ಖುಷಿನಾ? ಖುಷಿ ಸರ್, ಮತ್ತೆ ಖುಷಿ ಮತ್ತೆ ಚಲೋ, ನಂದು ಸ್ವಂತ ಆದ್ರೆ ಬೇಸ್ ಅಂತ ಹೇಳ್ತಿದ್ದೆ. ಹಂಗಲ್ಲ ಸರ್, ಖುಷಿ ರೀ, ಕಷ್ಟನೂ ಐತ್ರಿ ಸರ್, ಡ್ರೈವಿಂಗ್ನೇ ಕಷ್ಟನೂ ಇದೆ, ಖುಷಿನೂ ಇದೆ. ಕೆಲವೊಂದು ಸರಿ ಖುಷಿನೇ ಇರುತ್ತೆ, ಬೇಸರ ಆಗ್ತದೆ, ಎಲ್ಲರ ಒಂದು ಕೆಸರ್ನಾಗ ಸಿಕ್ಕಾಕೊಂಡ್ಬಿಡ್ತೇಪ್ಪ ಅಂದ್ರೆ ಎಲ್ಲಿ ಕಿರಿಕಿರಿ ಆ ಟೈಮಲ್ಲಿ ಎಲ್ಲ.